टीबी के बारे में ज्यादा जानकारी के लिए 1800-11-6666 पर संपर्क करें। ರಾಮಕೃಷ್ಣವ್ರೆ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೇನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆಯ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ದಿನಾಂಕ 23/4/2022 ಹಾಗೂ ದಿನಾಂಕ 24/4/2022 ವಿಜಯಪುರದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ನಡೆದ ಲಿಂಬೆ ಉತ್ಸವ ಹಾಗೂ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ವಿಜಯಪುರ ನಗರದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ದಿನಾಂಕ 23/24/2022 ವಿಜಯಪುರ ಜಿಲ್ಲಾಡಳಿತ, ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಲಿಂಬೆ ಉತ್ಸವ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂಡಿ ವಿಧಾನಸಭಾ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್, ಸಿಂದಗಿ ವಿಧಾನಸಭೆ ಕ್ಷೇತ್ರದ ಶಾಸಕರಾದ ರಮೇಶ್ ಬೂಸ್ನೂರ್, ಕರ್ನಾಟಕ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆಯ ಅಧ್ಯಕ್ಷರಾದ ವಿಜುಗೌಡ ಎಸ್ ಪಾಟೀಲ್, ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಶೋಕ ಲಾಪೂರ್, ವಿಜಯಪುರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಸಿಂಧೆ, ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಂತೋಷ್ ಸಪ್ಪಂಡಿ, ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದರಾಮಯ್ಯ ಬರಗಿಮಠ್, ಜಂಟಿ ಕೃಷಿ ನಿರ್ದೇಶಕರಾದ ಡಾ ರಾಜಶೇಖರ್ ವಿಲಿಯಮ್ಸ್, ಕೃಷಿ ಮಹಾವಿದ್ಯಾಲಯದ ಡೀನರಾದ ಡಾ ಎಸ್ಬಿ ಕಲಘಟಗಿ, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಶಿರ್ಷಾಡ್, ಡಾ ಎಸ್ಐ ಹಣಂಶೆಟ್ಟಿ, ಡಾ ಡಿಆರ್ ಪಾಟೀಲ್ ಅಲ್ಲದೆ ಇನ್ನೂ ಅನೇಕ ಗಣ್ಯರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ವೇದಿಕೆಯ ಮುಂಭಾಗದಲ್ಲಿ ರಾಜ್ಯದ ನಾನಾ ಕಡೆಗಳಿಂದ ಬಂದ ರೈತರು, ರೈತ ಉತ್ಪಾದಕ ಕಂಪನಿಗಳು, ಸ್ವಸಹಾಯ ಸಂಘದ ಸದಸ್ಯರು, ಲಿಂಬೆ ಬೆಳೆಗಾರರಿಂದ ಸಭಾಂಗಣವು ಕಿಕ್ಕಿರಿದಿತ್ತು. ರಂಗಮಂದಿರದ ಆವರಣದಲ್ಲಿ ಕೃಷಿ ಯಂತ್ರೋಪಕರಣಗಳು ಹಾಗೂ ಲಿಂಬೆ ಸಂಸ್ಕರಣೆಗೆ ಬೇಕಾದ ಯಂತ್ರಗಳು, ಸಂಸ್ಕರಿತ ಉತ್ಪನ್ನಗಳು, ಸಸಿಗಳು ಅಲ್ಲದೆ ಇನ್ನೂ ಅನೇಕ ತರಹದ ಮಳಿಗೆಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಡಿಸಲಾಗಿತ್ತು. ಇಂಡಿ ವಿಧಾನಸಭೆ ಮತಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾಯಗೌಡ ವಿ ಪಾಟೀಲ್ ಅವರು ಈ ಮಳಿಗೆಗಳ ಉದ್ಘಾಟನೆಯನ್ನು ನೆರವೇರಿಸಿದರು. ನಾಡಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಶೋಕ್ ಅಲ್ಲಾಪುರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕರ್ನಾಟಕ ಕನ ಸರ್ಕಾರ ಲಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ನಾನು ಅದರ ಅಧ್ಯಕ್ಷನಾಗಿ 1 ವರ್ಷ 3 ತಿಂಗಳ ಕಾಲ ನಿರಂತರವಾಗಿ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಸಂಚರಿಸಿ ಲಿಂಬೆಯ ಬೆಳೆಯ ರೈತರನ್ನ ಇವತ್ತು ಅಣಿಗೊಳಿಸತಕ್ಕಂತ ಕೆಲಸ, ಅವರಲ್ಲಿ ಆತ್ಮವಿಶ್ವಾಸ ತುಂಬುವಂತ ಒಂದು ಕೆಲಸವನ್ನ ಈ ನಿಗಮ ಮಾಡ್ತಾ ಇದೆ. ಇವತ್ತು ಲಿಂಬೆ ಹಾಗೂ ಸಿರಿಧಾನ್ಯಗಳ ಮೇಳ 2022 ಅನಾವರಣಗೊಂಡಿರತಕ್ಕಂಥದ್ದು, ರಾಜ್ಯದಲ್ಲಿ 21,000 ಹೆಕ್ಟೇರ್ ಪ್ರದೇಶದಲ್ಲಿ ಲಿಂಬೆಹಣ್ಣು, ಅದರಲ್ಲಿ ವಿಜಯಪುರ ಜಿಲ್ಲೆ 12,000 ಹೆಕ್ಟೇರ್ ಭೂ ಪ್ರದೇಶ ಹೊಂದಿದೆ. ಇಂಡಿ, ಸಿಂದಗಿ, ವಿಜಯಪುರ, ದೇವರಿಪ್ಪರಿಗಿ, ನಾಗಟಾಣ, ಬಸವನ ಬಾಗೇವಾಡಿ, ಮುದ್ದೇಬೇಳೆ, ಬಬಲೇಶ್ವರಿಗಳಲ್ಲಿ ಇವತ್ತು ಲಿಂಬೆ ತನ್ನನ್ನು ತಾನು ಪಸರಿಸಿಕೊಂಡಿರತಕ್ಕಂಥದ್ದು. ಮಂಡಳಿಯ ಉದ್ದೇಶ ಬೆಳೆಗಾರರಿಗೂ ಬೆಳೆದಿರುವ ಹಣ್ಣುಗಳಿಗೂ ಮಾರುಕಟ್ಟೆ ಮಾಡುವುದೇ ಮೂಲ ಉದ್ದೇಶ ಆಗಿರತಕ್ಕಂಥದ್ದು. ಈಗಾಗಲೇ 25 ರೈತರ ತರಬೇತಿಗಳನ್ನು ಮಾಡುವಂತಹದ್ದು ತಿಡಗುಂದಿ ಫಾರ್ಮ್ ಅಲ್ಲಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಇಂಡಿಯಲ್ಲಿ, ಲಿಂಬೆ ಅಭಿವೃದ್ಧಿ ಮಂಡಳಿಯಲ್ಲಿ ಇಂಡಿಯಾ ಕಾರ್ಯಾಲಯದಲ್ಲಿಯೂ ತರಬೇತಿಯನ್ನು ಮಾಡಿರತಕ್ಕಂಥದ್ದು. ಸಿಂದಗಿ ಅಂಬೇಡ್ಕರ್ ಭವನದಲ್ಲಿ 500 ಲಿಂಬೆ ಬೆಳೆಗಾರರ ತರಬೇತಿಯನ್ನು ಮಾಡಿರತಕ್ಕಂಥದ್ದು. ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಏನಿವತ್ತು ಬ್ಯಾಂಕಿನ ಲೋನ್ ಬೇಕು ಅಂತಂದಾಗ ರೈತರಿಗೆ ಸರ್ಟಿಫಿಕೇಟ್ ಇಲ್ಲ ಅನ್ನುವಂಥದ್ದಾದಾಗ ಬೆಳಗ್ಗೆಯಿಂದ ಒಂದು ದಿನದ ಪೂರ್ಣ ತರಬೇತಿಯನ್ನು ನೀಡಿ ಉಪ್ಪಿನಕಾಯಿ ಘಟಕವನ್ನು ತಯಾರು ಮಾಡುವಂತಿರಬಹುದು, ಬೇರೆ ಬೇರೆ ಯೋಜನೆಗಳನ್ನು ಮಾಡೋದ್ರ ಮುಖಾಂತರ ತರಬೇತಿಯನ್ನು ಕೊಟ್ಟಿರತಕ್ಕಂಥದ್ದು. ಮೈಸೂರಿನ CFTRI ಸಂಸ್ಥೆ ಜೊತೆಗೆ 10 ರೈತರನ್ನ ತರಬೇತಿಗೊಳಿಸಿರ್ತಕ್ಕಂಥದ್ದು. ವಿಜಯಪುರ ಮಾರುಕಟ್ಟೆಗೆ ಭೇಟಿ ನೀಡಿ ರೈತರಿಗೆ, ವ್ಯಾಪಾರಸ್ಥರಿಗೆ ಸಂವಾದ ನಡೆಸಿ ರೈತರಲ್ಲಿ ಏನು ತೊಂದರೆಗಳಿದ್ದಾವೆ ಅನ್ನುವಂಥದ್ದನ್ನ ಮಾರುಕಟ್ಟೆಯ ಕಾರ್ಯದರ್ಶಿಗಳ ಜೊತೆಗೆ ತರಬೇತಿ ಮಾಡಿರ್ತಕ್ಕಂಥದ್ದು. ಇಂಡಿಯಾ ಲಿಂಬೆಗೆ ಇವತ್ತು GI ಟ್ಯಾಗ್ ಸಿಗತಕ್ಕಂಥ ಒಂದು ಸದಾವಕಾಶ ಬಂದು ಒದಗಿದೆ. ಇನ್ನೇನು ಕೆಲವೇ 2-3 ತಿಂಗಳಲ್ಲಿ ಆ ಒಂದು ವ್ಯವಸ್ಥೆ ಆಗುತ್ತದೆ ಅಂತ ಒಂದು ಭರವಸೆ ನನಗಿದೆ. ಯಾಕಂತ ನಮ್ಮ ಇಲ್ಲಿ ಮಧ್ಯದೊಳಗಿರ್ತಕ್ಕಂಥ ನಮ್ಮ DR ಪಾಟೀಲ್ ಸರ್ ಅದರ ಸಲುವಾಗಿ ಸಾಕಷ್ಟು ವಿಶೇಷ ಪ್ರಯತ್ನವನ್ನ ನಮ್ಮ ಇಂದಿನ ಬಾಗಲಕೋಟೆಯ ತೋಟಗಾರಿಕೆ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಇಂದ್ರೇಶ್ವರ ಅವರು ಸಾಕಷ್ಟು ಶ್ರಮ ವಹಿಸಿರ್ತಕ್ಕಂಥದ್ದು. ಇಂಡಿಯಾ ವಸಂತ ನಗರದಲ್ಲಿ 3 ಎಕರೆ 16 ಗುಂಟೆ ಜಾಗಿಯನ್ನ ನಿನ್ನೆ ನಮ್ಮ ಕೈಗೆ ಇವತ್ತು ಆರ್ಡರ್ ಕಾಪಿ ಇವತ್ತು ಸಿಕ್ಕಿರ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಬೋರ್ಡಿನ ಹೆಸರಿನೊಂದಿಗೆ ಉತ್ತಾರಿ ಆಗ್ತದೆ. ಆದ ನಂತರ ನಾವು ಇವತ್ತು ಕೇಂದ್ರ ಸರ್ಕಾರದ ಜೊತೆಗೆ ಇವತ್ತು RKVY ಯೋಜನೆ ಅಡಿಯಲ್ಲಿ 9 ಕೋಟಿ ರೂಪಾಯಿ ಹಣವನ್ನ ಕಟ್ಟಡ ನಿರ್ಮಾಣಕ್ಕಾಗಿ ಈಗಾಗಲೇ ಮಂಜೂರಾತಿ ಹಂತದೊಳಗೆ ಕೇಂದ್ರ ಸರ್ಕಾರದೊಳಗಿದೆ. ಅದನ್ನು ಇವತ್ತು ಮಾಡಿ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನ ಇವತ್ತು ಉತ್ತಾರಿ ಆದ ಕೆಲವೇ ದಿನಗಳಲ್ಲಿ ಕಟ್ಟಡಕ್ಕೆ ಹಣ ಮಂಜೂರಾದ್ರೆ ಬರುವಂತ ದಿನಗಳಲ್ಲಿ ನಮ್ಗೆ ಅದು ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ಇವತ್ತು ನಾನು ಹೇಳುವಂತಹದ್ದು. ಒಂದು ಜಿಲ್ಲೆ ಒಂದು ಉತ್ಪನ್ನ ಇವತ್ತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿಗಳ ಯೋಜನೆಗೆ ನಮ್ಮ ಜಿಲ್ಲಾಧಿಕಾರಿಗಳು, CEO ಹಾಗೂ ಇಲ್ಲಿರ್ತಕ್ಕಂಥ KVGB ಇರ್ಬೋದು, RBI ಇರ್ಬೋದು, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು, ಪೊಲ್ಯೂಷನ್ ಬೋರ್ಡ್ ಇರ್ಬೋದು, 10 ಇಲಾಖೆಗಳ ಅಧಿಕಾರಿಗಳನ್ನ ಮೀಟಿಂಗ್ ಕರೆದು ನಮ್ಮ ಸುಮಾರು 175 ಜನ ರೈತರು ಹಾಕಿರ್ತಕ್ಕಂಥ ಅರ್ಜಿಗೆ ಬ್ಯಾಂಕಿನವರು ಯಾವುದೇ ಜಪ್ಪ ನೀಡಲಿಲ್ಲ. ಒಂದು ಮೀಟಿಂಗ್ ಆದ ಬಳಿಕ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಹಿಂದಿನ ಶ್ರೀಯುತ P. ಸುನೀಲ್ ಕುಮಾರ್ ಸಾಹೇಬರು ಬಹಳ ವರ್ಕ್ ಕಡಕ್ ಆಗಿರ್ತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಕ್ಕೆ March 31 42 ಜನ ಫಲಾನುಭವಿಗಳಿಗೆ 3,30,000 ರೂಪಾಯಿವರೆಗೆ ಲೋನ್ ಆಗಿರ್ತಕ್ಕಂಥದ್ದು. ಅದರಲ್ಲಿ 25 ಇವತ್ತು ಲಿಂಬೆ, ಉಪ್ಪಿನಕಾಯಿ, ಜಾಮ್ ಮಾಡುವಂಥದ್ದು, ಜ್ಯೂಸ್ ಮಾಡುವಂಥದ್ದು, ಡ್ರೈಯರ್ ಮಾಡುವಂಥದ್ದು ಇವತ್ತು ಘಟಕಗಳನ್ನು ಮುಂದೆ ಹಾಕಲಿಕ್ಕೆ ಈಗಾಗಲೇ ಹಣ ಮಂಜೂರಾಗಿರ್ತಕ್ಕಂಥದ್ದನ್ನು ಇವತ್ತು ನಾವು ಇವತ್ತು ಹೇಳುವಂಥದ್ದಾಗಬಹುದು. ಕನಿಷ್ಠ ಇವತ್ತು 4,000 to 12,000 to 13,000 ವರೆಗೂ ಗರಿಷ್ಠ ರೇಟ್ನೊಳಗೆ ಇವತ್ತು ಲಿಂಬೆಹಣ್ಣು ಮಾರಾಟ ಆಗಿರ್ತಕ್ಕಂಥದ್ದು. ಇವತ್ತು ಪ್ರತಿ ತಾಲೂಕಿನೊಳಗೆ ಇವತ್ತೇನು ಇಂಡಿಯೊಳಗೆ 3 ಎಕರೆ 16 ಗುಂಟೆ ಜಾಗ ಮಂಜೂರಾಯಿತು. ಬೋರ್ಡ್ನಿಂದ ನಾವು ಇವತ್ತು ಜಾಗ ಮಂಜೂರಾದ್ರೆ ಕನಿಷ್ಠ ಒಂದು ತಾಲೂಕಿನೊಳಗೆ ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಇನ್ಕ್ಯುಬೇಷನ್ ಸೆಂಟರ್ ಇರ್ಬೋದು, 10 ಯೋಜನೆಗಳನ್ನು ತರಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು. ಇವತ್ತು ODOP ಒಳಗೆ 20 ಕೇಂದ್ರ ಸರ್ಕಾರ ಹಣವನ್ನ ಬ್ಯಾಂಕುಗಳ ಮುಖಾಂತರ ಸಾಲಕ್ಕೆ ಕೊಡುವಂತಹ ಒಂದು ಯೋಜನೆ ಇವತ್ತು 42 ಜನರಿಗಾಗಿದೆ. ಬರುವ ಕೆಲವೇ ದಿನಗಳಲ್ಲಿ ಮತ್ತೆ ಇದನ್ನ ನಮ್ಮ 200 ಜನ ರೈತರು, ರೈತ ಚಿರಂಜೀವಿಗಳು ತಾವು ಅರ್ಜಿ ಹಾಕಿದ್ರೆ ಅವರಿಗೆ ಇವತ್ತು ಮಂಜೂರಾಗುವಂತದ್ದು ಆಗ್ತದೆ ಅನ್ನುವಂಥದ್ದನ್ನು. ಇದು 2022 ಲಿಂಬೆ ಉತ್ಸವ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಇದೊಂದು ದಿಕ್ಸೂಚಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ. ನಿಮಗೆ ಅನಿಸಬಹುದು ಕೆಲವೊಂದು ಜನರಿಗೆ ಏನು ಇದು ಕಾರ್ಯಕ್ರಮ ಮಾಡಿದ್ದಾರೆ, ಸುಮ್ಮನೆ ಒಂದು 4 ನಿಂಬೆ ಹಣ್ಣು ತಗೊಂಡು ಹೋಗಿ ಇದು ಕಾರ್ಯಕ್ರಮ ಮಾಡಿದ್ರೆ ಆಗ್ತದೆ ಹೋಗ್ತದೆ ಅಲ್ಲ. ಇದು ಒಂದು ಇವತ್ತು ಇತಿಹಾಸ ಬರೀತಕ್ಕಂಥ ಒಂದು ಕೆಲಸ ನಡೆದ. ಪ್ರಾರಂಭಕ್ಕೆ ಪೀಠಿಕೆ ಹಾಕಿದ್ದೀವಿ, ಬರುವ ದಿನಗಳಲ್ಲಿ ಇದಕ್ಕೆ ಒಂದು ಆಶಾಕಿರಣ ಆಗೇ ಆಗ್ತದೆ. ಯಾರು ಲಿಂಬೆ ಬೆಳೆಗಾರ ರೈತರು ಹತಾಶ ಆಗುವಂತ ಕೆಲಸ ಇಲ್ಲಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುವಂಥದ್ದನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಉಪ್ಪಿನಕಾಯಿ ಆಹಾರ ಮಾತ್ರವಲ್ಲ, ಔಷಧ ಅನ್ನುವಂಥದ್ದನ್ನ, ಕ್ಯಾನ್ಸರ್ ರೋಗ ನಿರೋಧಕ ಶಕ್ತಿಯನ್ನ ಇವತ್ತು ಲಿಂಬೆಹಣ್ಣು ಹೊಂದಿರತಕ್ಕಂಥದ್ದು. ನಾವು ಈಗಾಗಲೇ 6 ಹಿಂದೆ ವಿಭಾಗೀಯ ರೈಲ್ವೆ ಅಧಿಕಾರಿಗಳನ್ನು ಕರೆದು ರೈಲ್ವೆ ಸ್ಟೇಷನ್ ದೊಳಗೆ ಒಂದು ಸಭೆಯನ್ನು ಮಾಡಿದ್ವಿ. ಈ ಭಾಗದಲ್ಲಿ ಬೆಳೀತಕ್ಕಂಥ ಲಿಂಬೆ, ದಾಳಿಂಬೆ ಹಾಗೂ ಪಪ್ಪಾಯಿ, ದ್ರಾಕ್ಷಿ ಇವುಗಳನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಲಿಕ್ಕೆ ಇವತ್ತು ಕಿಸಾನ್ ರೈಲನ್ನು ಓಡಬೇಕು ಅನ್ನುವಂಥ ಒಂದು ಗಮನಕ್ಕೆ ತಂದಾಗ ಅವರು ಇದ್ರ ಬಗ್ಗೆ ಒಂದು ಬಹಳ ಒಳ್ಳೆಯ ಪಾಸಿಟಿವ್ ಆಗಿರ್ತಕ್ಕಂತ ಒಂದು ಕಲ್ಪನೆಯನ್ನ ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ನಾವು 10x10 ಮಳಿಗೆಗಳನ್ನ ರೈಲ್ವೆ ಸ್ಟೇಷನ್ ಒಳಗೆ ಜಾಗ ಕೊಡ್ತೀವಿ. ಅಲ್ಲಿ ನಿಮ್ಮ ಉಪ್ಪಿನಕಾಯಿ ನಿಂಬೆಕಾಯಿಯಿಂದ ಆಗಿರ್ತಕ್ಕಂತ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡಕ್ಕೆ ನಾವು ಬೆಂಬಲ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನ ರೈಲ್ವೆ ಅಧಿಕಾರಿಗಳು ಹೇಳಿರ್ತಕ್ಕಂಥ ನಮಗೆಲ್ಲ ಸಂತೋಷ ತರತಕ್ಕಂತ. ಸಿಂದಗಿ ವಿಧಾನಸಭೆ ಮತಕ್ಷೇತ್ರದ ಶಾಸಕರಾದ ಶ್ರೀ ರಮೇಶ್ ಭೂಸ್ನೂರ್ ಅವರು ಲಿಂಬೆ ಸಸಿಗೆ ನೀರೆರೆಯುವ ಮೂಲಕ ಲಿಂಬೆ ಉತ್ಸವ ಹಾಗೂ ತರಬೇತಿ ಕಾರ್ಯಕ್ರಮ 2022ರ ಉದ್ಘಾಟನೆಯನ್ನು ನೆರವೇರಿಸಿದರು. ಲಿಂಬೆ ಉತ್ಪಾದನೆಯಲ್ಲಿ ಸಾಧನೆಗೈದ ರೈತರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ 22 ರೈತ ಉತ್ಪಾದಕ ಕಂಪನಿಗಳನ್ನು ಉದ್ಘಾಟನೆ ಮಾಡಲಾಯಿತು. ನಂತರ ವಿಜಯಪುರ ಲೈಮ್ ಅನ್ನುವ ಟ್ರೇಡ್ಮಾರ್ಕ್ ಅನ್ನು ಅನಾವರಣಗೊಳಿಸಲಾಯಿತು. ಸಿಂದಗಿ ಶಾಸಕರಾದ ಶ್ರೀ ರಮೇಶ್ ಭೂಸ್ನೂರ್ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಲಿಂಬೆ ಕೆಲವರು ದಿನಗಳ ಹಿಂದೆ ಇಲ್ಲ ಅನೇಕ ದಿನಗಳ ಬಹುಶಃ ಲಿಂಬೆ ತನ್ನ ಮಹತ್ವವನ್ನು ಕಳ್ಕೊಂಡಿತ್ತು ರೈತರ ಬಾಯಲ್ಲಿ ಕೇಳಿಬರ್ತಿತ್ತು. ಆದರೆ ಈ ವರ್ಷದಲ್ಲಿ ಅತ್ಯಂತ ಅದಕ್ಕೆ ಬೆಲೆ ಸಿಗುವುದರ ಮೂಲಕ ತನ್ನ ಉತ್ಕೃಷ್ಟತೆಯನ್ನು ಮತ್ತೆ ಲಿಂಬೆ ಮೆರೆದಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಹುದು. ಯಾಕಂದ್ರೆ ಬಹುಶಃ ಕೆಲವೊಂದು ಕಡೆ ನಮ್ಮೆಲ್ಲ ರೈತರು ಲಿಂಬೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಬೇಡಿಕೆಯಾಗಿದೆ. ಆದರೆ ನಾವು ಲಿಂಬೆ ಬೆಳೆಯುವಲ್ಲಿ ಮತ್ತು ಬಿಜಾಪುರ ಜಿಲ್ಲೆ ಇವತ್ತು ನಾವು ಪ್ರಥಮ ಸ್ಥಾನದಲ್ಲಿದ್ದೇವೆ ಅಂತ ಬಹುಶಃ ನಾವು ಬಹಳ ಹೆಮ್ಮೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇದೀಗ ನಮ್ಮ ಅಶೋಕ್ ಅಲ್ಲಪ್ಪರು ಮಾತನಾಡುವಾಗ ಬಹುಶಃ ಹೆಚ್ಚು ನಾವು ಇವತ್ತು ಜನತೆ ದ್ರಾಕ್ಷಿ ಕಡೆ ಹೋಗ್ತಾ ಇದ್ದಾರೆ ಅಂತ ಮಾತನ್ನು ಹೇಳಿದ್ರೆ ಅದು ಸತ್ಯ ಮಾತು. ಬಹುಶಃ ನಾವು ಎಲ್ಲ ಇವತ್ತು ನೋಡಿದ್ರು ನಾವು ಸಿಂದಿಗೆಯಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಇವತ್ತು ದ್ರಾಕ್ಷಿಯನ್ನು ಬೆಳೆದಿದ್ದೇವೆ, ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಾ ಇದೆ. ಆ ಜೊತೆಗೆ ನಮ್ಮ ರೈತರು ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಕೃಷಿ ಹೊಂಡದಲ್ಲಿ ಬಹುಶಃ ನಾವು ಅನೇಕ ಇವತ್ತು ನಮ್ಮ ಮಿತ್ರರು ಕೃಷಿ ಹೊಂಡದಲ್ಲಿ ಮೀನುಗಾರಿಕೆಯ ಕೃಷಿಯನ್ನು ಇವತ್ತು ಅವಲಂಬಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿಸಿದ್ದಾರೆ. ನಾನು ಸ್ವಂತ ಹೊಲದಲ್ಲಿ 10 ಎಕರೆ ಜಮೀನಲ್ಲಿ ಇವತ್ತು ದ್ರಾಕ್ಷಿ ಬೆಳೆದಿದ್ದೇನೆ. 1-2 ಎಕರೆ ಕೃಷಿ ಹೊಂಡ ಮಾಡಿದ್ದೇನೆ. ಅಲ್ಲಿ ಕೃಷಿ ಹೊಂಡದಲ್ಲಿ ಇವತ್ತು ನಾನು 70,000 ಮೀನು ಮರಿಗಳನ್ನು ಬಿಟ್ಟಿದ್ದೇನೆ. ಇವತ್ತು ಬಹುಶಃ ಅದು 250 ಗ್ರಾಂ ತುಂಬುವಂತ ಇವತ್ತು ಮೀನು ಮರಿ ಆಗಿದೆ. ಇದು ಹೈದರಾಬಾದ್ ಕಂಪನಿಗೆ ಒಂದು ಟ್ಯಾಗ್ ಮಾಡಿ ಇವತ್ತು ಬಿಟ್ಟಿದ್ದೇನೆ. ಹುಷಾ ಅದು ಒಳ್ಳೆಯ ಮರಲತ್ತ, ಅದರ ತಳಿ ಹೆಸರು ಮರಲತ್ತ ಹೇಳ್ತಾರೆ. ಮರಲತ್ತ ಅಂತ ಹುಷಾ ನಾವೆಲ್ಲ ಇವತ್ತು ಹೊಸ ಹೊಸ ಸಂಶೋಧನೆ ಕಡೆ ನಮ್ಮ ರೈತರು ಹೋಗಬೇಕಾಗಿದೆ. ಬರೀ ನಿಂಬೆ ಒಂದೇ ನಿಂಬೆ ಕೂಡದಲ್ಲ, ನಿಂಬೆಯ ಜೊತೆಗೆ ಇವತ್ತು ಹೇಳೋದಿಲ್ಲ ಕೃಷಿ ಹೊಂಡದಲ್ಲಿ ಮೀನುಗಾರಿಕೆಯನ್ನು ಬಿಡುವ ಮೀನು ಸಾಕಾಣಿಕೆ ಮಾಡುವ ಜೊತೆಗೆ ಪ್ರತಿಯೊಂದು ಹಂತದಲ್ಲಿ ಇವತ್ತು ನಿಮ್ಮ ತೋಟದ ಸುತ್ತಲೂ ಇವತ್ತು ಹೇಳಿದ್ರೆ ಕರಿಬೇವು ನಾವು ನೋಡಿದ್ರೆ ನಮ್ಮ ಯಾರು ನಮ್ಮ ತಾಂಬಾ ರೈತರು ಹೋಗಿದ್ದಾರೆ, ನಮ್ಮ ಪೂಜಾರಿ ಅವರು ಬಹಳ ಅವರು ತೋಟಕ್ಕೆ ಹೋಗಿ ನೋಡಿದಾಗ ಅವರೆಲ್ಲ ಇವತ್ತು ಮೇಕುರಿ ಸಾಕಾಣಿಕೆ ಹಿಡಿದುಕೊಂಡು ಇವತ್ತು ತೋಟದಲ್ಲಿ ಇವತ್ತು ತೋಟದ ಒಂದು ಜಾಗ ವ್ಯವಸ್ಥೆ ಮಾಡಿಲ್ಲ. ಕರಿಬೇವು ಇರ್ಬೋದು, ತೆಂಗ್ ಇರ್ಬೋದು, ಸುತ್ತಲೂ ಅನೇಕ ಇವತ್ತು ಹೆಚ್ಚು ಪ್ರದೇಶ ಡಿಂಬಿ ಜೊತೆಗೆ ಇವತ್ತು ಸೀತಾಫಲವನ್ನು ಬೆಳೀತಿದ್ದಾರೆ. ನಮ್ಮಲ್ಲಿ ಸೀತಾಫಲ ನಮ್ಮ ಕನ್ನೋಳಿಯಲ್ಲಿ ಶಿವಗಿ ಮೋಡಿ ಅವರು ಒಂದು ಹೊಸ ಸ್ಥಳದ ಸೀತಾಫಲ ಅಂತ ಇದ್ದಾರೆ. ಹದಿನಾರು ಅವರು ಪರಾಗಸ್ಪರ್ಶ ಮಾಡ್ತಾರೆ. ಎಷ್ಟು ಕಾಯಿಗೆ ಬೇಕು ಆ ಪರಾಗಸ್ಪರ್ಶ ಅಷ್ಟೇ ಕಾಯಿ ಮಾಡಿ ಹುಡುಕಿ ಚೂಟಿ ಹಾಕ್ತಾರೆ. ಬಹಳ ಉತ್ಕೃಷ್ಟವಾದ ರೀತಿಯಲ್ಲಿ ಒಳ್ಳೆ ರುಚಿಕಟ್ಟಾದ 15 ದಿನಕ್ಕಿಂತಲೂ ಹೆಚ್ಚು ಬಾಳಿಕೆ ಆಗುವಂತ ಸೀತಾಫಲ ಬಂದಿದೆ. ಹೀಗೆ ಅನೇಕ ನಮ್ಮ ರೈತರು ಲಿಂಬೆಯ ಜೊತೆಗೆ ಅದರ ಜೊತೆಗೆ ಸಿರಿಧಾನ್ಯಗಳು ಇವತ್ತು ಮತ್ತೆ ಜನ ಒಳ್ಳೆ ನೋಡುತ್ತಾ ಇದೆ. ಸಿರಿಧಾನ್ಯಗಳನ್ನು ನೋಡಿದ್ರೆ ನನಗೆ ಒಂದು ಕೊಟ್ಟಿದ್ರು ಕಬ್ಬಿಣಾಂಶ ಹೆಚ್ಚಾಗಿ ನವಣೆಯಲ್ಲಿ ಹೆಚ್ಚಾಗಿ ಕಬ್ಬಿಣಾಂಶ ಕಂಡು ಬರ್ತಾ ಇರ್ತದೆ. ನಾನು ಈಗ ಪತ್ರಿಕೆಯನ್ನು ನೋಡಿದೆ ಹೆಚ್ಚಾಗಿ ಅದಕ್ಕಾಗಿ ಇಂತ ಎಲ್ಲ ಇವತ್ತು ಸತ್ವಯುತ ಆಹಾರಗಳನ್ನು ಮಾಡ್ತೀವಿ. ಮತ್ತೆ ಸತ್ವಯುತ ಆಹಾರದ ಕಡೆ ಜನ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಿಮಗೆ ಬೆಲೆ ಬರ್ತಿದೆ ಖಂಡಿತ. ಅದಕ್ಕಾಗಿ ನೀವೆಲ್ಲ ಇವತ್ತು ಸಾವಯವ ಕೃಷಿ ಕಡೆಗೆ ಹೆಚ್ಚು ಗಮನ ಹರಿಸುವ ಜೊತೆಗೆ ರೈತರು ದೇಶದಲ್ಲಿ ಆರೋಗ್ಯದ ಕ್ರಾಂತಿಯನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಕರ್ನಾಟಕ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆಯ ಅಧ್ಯಕ್ಷರಾದ ವಿಜುಗೌಡ ಎಸ್ ಪಾಟೀಲ್ ಅವರು ಮಾತನಾಡುತ್ತಾ, ರೈತರಿಗೆ ಬೆನ್ನೆಲುವಾಗಿರ್ತಕ್ಕಂಥ ಒಂದು ಲಿಂಬೆ ಅಭಿವೃದ್ಧಿ ವಿಶೇಷವಾಗಿ ಇಂಡಿ ತಾಲೂಕಿನಲ್ಲಿ ಹೆಚ್ಚು ಬೆಳೀತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಅದು ಲಿಂಬೆ ಅಂತಕ್ಕಂಥದ್ದು. ನಾವು ವಿಚಾರ ಮಾಡಿ ಅದಕ್ಕೆ ಬಹಳ ಒತ್ತು ಕೊಡ್ತಕ್ಕಂಥದ್ದು ನಮ್ಮ ಕೇಂದ್ರ ಸಚಿವರಂತ ಇವತ್ತು ಶೋಭಾ ಕರಂದ್ಲಾಜೆ ಅವರು ಇದಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದರೆ ವಿಶೇಷವಾಗಿ 42 ಜನರಿಗೆ ಈಗಾಗಲೇ 3 ಲಕ್ಷದಿಂದ 30 ಲಕ್ಷವರೆಗೆ ಲೋನ್ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ. ಇವತ್ತೇನು ರೈತರಿಗೆ March 31 ಒಳಗಾಗಿ ಆ ಸಾಲವನ್ನ ನಿಗದಿವಾಗಿ ಕೊಡುವತಕ್ಕಂತ ವ್ಯವಸ್ಥೆ ಮಾಡಿದೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಮಳೆ ಬಾಳಾಗಿ ಗಾಳಿಯಿಂದ ಇವತ್ತು ಲಿಂಬೆ ಗಿಡ ಏನಾದರೂ ಹೋದ್ರೆ ಆ ಗಿಡಕ್ಕೆ ಒಂದು ಗಿಡಕ್ಕೆ 10,000 ರೂಪಾಯಿ ಕೊಡ್ತಕ್ಕಂತ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಸರ್ಕಾರ ಬಂದ ನಂತರ ಇಟ್ಟಂಗಳದಲ್ಲಿ ಫುಡ್ ಪಾರ್ಕ್ ಒಂದು ಮಾಡಬೇಕು ಅಂತೇಳಿ ಈಗಾಗಲೇ 5 ಕೋಟಿ ರೂಪಾಯಿ ಅದಕ್ಕೆ ಬಿಡುಗಡೆ ಆಗಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಈಗಾಗಲೇ ಒಂದು ಸಿರಿಧಾನ್ಯ ಒಂದು ಆಫೀಸ್ವನ್ನ ಇಲ್ಲಿ ಮಾಡ್ಬೇಕಂತೇಳಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೂಡ ಜಿಲ್ಲಾಧಿಕಾರಿಗಳ ಹಿಂದೆ ಸುನೀಲ್ ಕುಮಾರ್ ಸಾಹೇಬರಿಗೆ ಕೂಡ ಒಂದು ಪತ್ರವನ್ನು ನಾನು ಬರೆದಿದ್ದೀನಿ. ಒಂದು ಆ ಸಿರಿಧಾನ್ಯ ಆಫೀಸ್ವನ್ನ ಇಲ್ಲಿ ಗಾಂಧಿ ಸರ್ಕಲ್ ಇರತಕ್ಕಂಥ ಹೊಸ ಕಾಂಪ್ಲೆಕ್ಸ್ ನಲ್ಲಿ ಅದು ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಪತ್ರ ಕೂಡ ಕೊಟ್ಟಿದ್ದೀನಿ. ಅದು ಜಾಗವನ್ನ ಮಳಿಗೆಯನ್ನು ಕೊಡ್ತೀನಿ ಅಂತ ಹೇಳಿದಾರ. ಅಲ್ಲಿ ಒಂದು ಸಿರಿಧಾನ್ಯ ಒಂದು ವ್ಯವಸ್ಥೆಯನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಲಿಂಬೆ ಅಭಿವೃದ್ಧಿ ಹೆಚ್ಚಿನ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ಲಿಂಬೆ ಎಲ್ಲಪ್ಪ ಅಂತಂದ್ರೆ ಇಂಡಿ ತಾಲೂಕಲ್ಲಿ, ಅತಿ ಹೆಚ್ಚು ದ್ರಾಕ್ಷಿ ಬೆಳೀತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗ ಎಲ್ಲ ಕಡೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇವತ್ತು ದ್ರಾಕ್ಷಿ ಬೆಳೆತಕ್ಕಂಥದ್ದು ಶುರುವಾಗಿದೆ. ಆ ದೇಶದಲ್ಲಿ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಹೌದು ನೀವು ಎಲ್ಲರಿಗೆ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೌದು ಏನೇ ಕೆಲಸ ಇದ್ರು ಕೂಡ ಇವತ್ತು ನಾವು ನಿಮ್ಮ ಬೆನ್ನೆಲುವಾಗಿ ನಿಂತು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಸದಾ ಸಿದ್ಧಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಜಯಪುರ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಸಿಂಧಿ ಅವರು ತಮ್ಮ ಮಾತುಗಳಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಲ್ಲಿ ನಾವು ಇಡೀ ಸ್ಟೇಟಿಗೆ ಫಸ್ಟ್ ಆಗಿದ್ದೇವೆ, ಇಡೀ ರಾಜ್ಯಕ್ಕೆ 3ನೇ ಪೊಸಿಷನ್ ನಾವು ಬಂದಿದ್ದೇವೆ. ಅದಕ್ಕೆ ಕೆಲಸ ಮಾಡಿದ ಎಲ್ಲ ಸಹಕಾರ ಕೊಟ್ಟಿದ್ದ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿ ಮತದಾರರಿಗೆ, ಲಿಂಬೆ ಬೆಳೆಗಾರರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಅದೇ ರೀತಿ ಮುಂದೆ ಕೂಡ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ 100% ಸಹಕಾರ ಇರುತ್ತೆ. ಯಾವುದೇ ಇಶ್ಯೂ ಬಂದಲ್ಲಿ ಕೂಡ ಯಾರೇ ರೈತರು ನೇರವಾಗಿ ನಿಮಗೆ ಅಲ್ಲಿ ಸೊಲ್ಯೂಷನ್ ಸಿಗದಿದ್ದಲ್ಲಿ ನೇರವಾಗಿ ನನಗೆ ಕಾಲ್ ಮಾಡಬಹುದು ಅಥವಾ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರು ಕೂಡ ನಮ್ಮ ಜಿಲ್ಲಾ ಆಡಳಿತದಿಂದ 100% ಸಹಕಾರ ಇರುತ್ತೆ ಅಂತ ಹೇಳಲು ಬಯಸುತ್ತೇನೆ. ಎಲ್ಲ ನಮ್ಮ ಆಫೀಸರ್ಸ್, ಎಸ್ಪೆಷಲಿ ನಮ್ಮ JD ನಿಗಮದ ಎಲ್ಲ ಆಫೀಸರ್ಸ್, ಬ್ಯಾಂಕ್ ಆಫೀಷಿಯಲ್ಸ್, ಮುಂದೆ ಬರುವ ದಿವಸದಲ್ಲಿ ಕೂಡ ಎಲ್ಲ ನಮ್ಮ ಲಿಂಬೆ ಬೆಳೆಗಾರರಿಗೆ ಒಂದು 100% ಆಗಿ ನೀವು ಸ್ಪಂದಿಸಬೇಕು. ಈ ವರ್ಷ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಲ್ಲಿ ನಾವು ನ್ಯಾಷನಲ್ ಅವಾರ್ಡಿಗೆ ಟಾರ್ಗೆಟ್ ಮಾಡಬೇಕನ್ನುವುದು ಒಂದು ಗುರಿ ಇಟ್ಟುಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಈ 2 ಡೇಸ್ ವರ್ಕ್ಶಾಪ್ಸ್ ಏನಿದೆ ತಾವೆಲ್ಲರೂ ಇಲ್ಲಿ ಲೆಕ್ಚರ್ ಸೀರೀಸ್ ಇರಬಹುದು, ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಲಿಂಕೇಜಸ್ ಆಗಿರಬಹುದು, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಗಿರಬಹುದು, ಇವೆಲ್ಲವೂ ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು, ಇದರದ್ದು ಒಂದು ಫುಲ್ ಯೂಸೇಜ್ ಕೊಡಬೇಕಂತ ಹೇಳುತ್ತಾ ನಾನು 2 ಮಾತನ್ನು ಮಾಡಿಸ್ತೇನೆ. ಧನ್ಯವಾದ. ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಯಶವಂತರಾಯಗೌಡ ವಿ ಪಾಟೀಲ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಾ ಇದೀವಿ ನಾವೆಲ್ಲ. ಇವತ್ತು ಭಾರತ ದೇಶ ಕೃಷಿ ಪ್ರಧಾನವಾದಂತಹ ದೇಶ ಇದು. ಈ ದೇಶದ ಬೆನ್ನೆಲುಬು ರೈತ. ಆಳಿ ಹೋಗಿರ್ತಕ್ಕಂಥ ಎಲ್ಲ ನಾಗರಿಕ ಸಮಾಜದ ಸರ್ಕಾರಗಳು ಕೃಷಿ ವಲಯಕ್ಕೆ, ರೈತ ವರ್ಗಕ್ಕೆ ನಾವೇನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಅನ್ನೋದನ್ನ ಆತ್ಮಾವಲೋಕನಗಳನ್ನ ಸರ್ಕಾರಗಳು ಮಾಡ್ಕೋಬೇಕಾಗ್ತದೆ. ಈ ದೇಶದ ಭದ್ರ ಬುನಾದಿಯನ್ನ ಬೆಳೆಸಿ ಉಳಿಸಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ ಅದು. ಸೊ ವಿಶೇಷವಾಗಿ ಕರ್ನಾಟಕ ರಾಜ್ಯ ಬಹಳ ವಿಭಿನ್ನವಾದಂತಹ ಒಂದು ರಾಜ್ಯ ಇದು. ಇಲ್ಲಿ ಒಂದು 4 ವಿಭಾಗಗಳನ್ನ ನಾವು ನೋಡ್ತೀವಿ. ಒಂದು ಮಲೆನಾಡ, ಒಂದು ಕರಾವಳಿ, ಒಂದು ದಕ್ಷಿಣ ಮತ್ತು ಒಂದು ಉತ್ತರ ಒಳನಾಡು. ಅವತ್ತಿಗೆ ಈ ಭಾಗ ಅದು ಕಾರ್ಯಕ್ರಮ ಯಾವ ಸಂದರ್ಭದಲ್ಲಿ ಮಾಡಿದ್ರಿ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ. ಬಿಜಾಪುರ ಜಿಲ್ಲೆಗೆ ಎಲ್ಲ ಕಡೆ 3 ಕಾಲ ಇದ್ರೆ ಇಲ್ಲಿ 4 ಕಾಲ ಅದ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಅದರ ಜೊತೆಗೆ ಬರಗಾಲ. ಒಂದು ನಮ್ಮ ಬದುಕಿಗೆ ನಮ್ಮ ಹಣ ಪೆಟ್ಟುಕೊಂಡೇ ನಾವೆಲ್ಲ ಇಲ್ಲಿ ಹುಟ್ಟಿದೀವಿ. ಬಹುತೇಕ ಪ್ರಜಾಪ್ರಭುತ್ವದ ಮೊದಲನೇ ದಿನಗಳಲ್ಲೂ ಸಹಿತ ಬ್ರಿಟಿಷರಿಂದ ಬರಗಾಲಕ್ಕೆ ತುತ್ತಾದಂತ ಪ್ರದೇಶ ಅಂತೇಳಿ ಬರಗಾಲ ನಿವಾರಣೆ ಮಾಡತಕ್ಕಂಥ ಒಂದು ಸಂಸ್ಥೆಯನ್ನ ಆ ಸಂದರ್ಭದಲ್ಲಿ ಮಾಡೋದನ್ನ ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಅಂತ ಇಂತ ಇತಿಹಾಸ ಇರತಕ್ಕಂಥ ಈ ಪ್ರದೇಶಕ್ಕೆ ನಾವೇನೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದೀವಿ ಅನ್ನುವಂತ ಆತ್ಮಾವಲೋಕನಗಳು ಸಹಿತ ಆಳಿ ಹೋಗಿರ್ತಕ್ಕಂಥವ್ರು ನಾವೆಲ್ಲ ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡ್ಕೋಬೇಕಾಗ್ತದೆ. ಪಂಜಾಬ್ ಅಂತ ಹೇಳಿ ಪಂಚ ನದಿಗಳನ್ನು ಹರಿದಿರತಕ್ಕಂಥ ಈ ನಾಡು ಯಾವ ವಿಧದಲ್ಲಿ ಸಾಗಬೇಕಾಗಿತ್ತು? ನಾವಿವತ್ತು ನಮ್ಮ ರೈತ ವರ್ಗ ರೈತ ಜನಸಮೂಹ ಯಾವ ಸಂದರ್ಭದಲ್ಲಿ ನಾವು ಇದೀವಿ ಅನ್ನೋದನ್ನ ಸೂಕ್ಷ್ಮವಾಗಿ ಗ್ರಹಿಸಬೇಕಾಗ್ತದೆ. ನಾವು ಕೃಷಿಕರಿಗೆ ವಿಶೇಷವಾಗಿ ಕ್ಯಾಲಿಫೋರ್ನಿಯಾ ಆಗಬೇಕಿದೆ. ಈ ಬಿಸಿಲು ಈ ತಾಪಮಾನ ಸೃಷ್ಟಿ ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಈ ಕೊಡುಗೆಯನ್ನ ಯಾವ ರೀತಿ ವಿಧದಲ್ಲಿ ನಾವು ಸದುಪಯೋಗ ಪಡಿಸಬೇಕು ಅನ್ನುವಂಥ ಚಿಂತನೆ ನಮ್ದಾಗಿರ್ಬೇಕು. ವಿಶೇಷವಾಗಿ ಹಾರ್ಟಿಕಲ್ಚರ್ ಡಿಸ್ಟಿಕ್ ಅಂತ ಹೇಳಿ ನಾವು ಗೋಷ್ಠಿಯನ್ನು ಮಾಡಿದೀವಿ ಒಂದು ಕಾಲದೊಳಗೆ. ಆದ್ರೆ ಅದಕ್ಕೆ ಸಂಪೂರ್ಣವಾದಂತಹ ಸಹಾಯಗಳನ್ನ ಮಾಡತಕ್ಕಂಥ ಪ್ರಯತ್ನ ಎಲ್ಲಿ ಮಟ್ಟಿಗೆ ಸಾಗಿದೆ ಅನ್ನೋದನ್ನ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗ್ತದೆ. ಆದ್ರೆ ಸುದೈವಶಾತ್ ನೀವು ಲಿಂಬೆ ಉತ್ಸವ ಏನ್ ಮಾಡ್ತಾ ಇದ್ರಿ ಇವತ್ತು ಸಂಭ್ರಮದಲ್ಲಿ ಅದ. ಈ ವರ್ಷ ಮಾತ್ರ ನಿಂಬೆ ಬೆಳೆಗಾರರು 3900 10,717 ರೂಪಾಯಿ ಹೈಯೆಸ್ಟ್ ರೇಟ್ವರೆಗೆ ಈ ವರ್ಷ ಮಾರಾಟ ಆಗಿದೆ. ನಾನು ವಿಶೇಷವಾಗಿ ನಿಂಬೆ ಬೆಳೆಗಾರರಿಗೆ ಆ ಮಾರ್ಕೆಟಿಂಗ್ ಯಾರು ಮಾಡಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದಿಸ್ತೇನೆ. ಕಾರಣ ಏನಂತ ಕೇಳಿದ್ರೆ ಕೆಲವು ರಾಜ್ಯಗಳಲ್ಲಿ ನಿಂಬೆ ಯಾವ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಿತ್ತು ಅಲ್ಲಿ ಕಡಿಮೆ ಆಗಿ ನಮಗೆ ಅದರ ಉತ್ತೇಜನ ಸಿಕ್ಕಿದೆ, ಅದರ ಲಾಭ ನಮಗಾಗಿದೆ ರೈತರಿ. ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇವತ್ತು ರೈತರು ಯಾವುದೇ ಒಂದು ಬೆಳೆಯನ್ನು ಮಾಡಿದ್ರಂದ್ರೆ ಆ ಬೆಳೆಗೆ ಲೇಬರ್ ಪ್ರಾಬ್ಲಮ್, ನಿಸರ್ಗದ ಸಮಸ್ಯೆ, ವಿಶೇಷವಾಗಿ ಮಾರ್ಕೆಟಿಂಗ್, ಈ ಮಧ್ಯವರ್ತಿಗಳ ಹೌಳಿ ಏನದ, ಈ ನಿಂಬೆ ಬೆಳೆಗಾರರಿಗೆ ಬಹಳ ದೊಡ್ಡ ಪಿಡುಗದ. ಅದು ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಏನಾದರೂ ಮೋಸ ಆಗ್ತಿತ್ತು ಅಂದ್ರೆ ದ ಮಿಡಲ್ ಮ್ಯಾನ್, ಬೆಳೆದವನಿಗೂ ಸಹ ಲಾಭ ಇಲ್ಲ, ತಗೊಳ್ಳೋನಿಗೂ ಲಾಭ ಇಲ್ಲ. ಅದ್ರ ಲಾಭ ಯಾರಿಗಾರ ಆಗ್ತಿತ್ತು ಅಂತ ಕೇಳಿದ್ರೆ ಆ ನಡುವೆ ಏನದಲ್ಲ ಮಿಡಲ್ ಮ್ಯಾನ್, ಆ ಮಧ್ಯವರ್ತಿ, ಅವನಿಂದ ಆ ವರ್ಗ ಶೋಷಣೆ ಆಗಿದೆ. ಇವತ್ತೇನೇ ಲಿಂಬೆ ಉತ್ಸವದ ಮುಖಾಂತರ ನೀವು ಚಿಂತನೆಗಳನ್ನು ಮಾಡ್ತಾ ಇದ್ದೀರಿ, ನಿಜವಾದಂತಹ ರೈತರು ಏನಿದ್ದಾರೆ ಅವರ ಸೂಕ್ಷ್ಮವಾದಂತಹ ಭಾವನೆಗಳನ್ನ ಅರ್ಥಕೊಳ್ಳತಕ್ಕಂಥ ವೇದಿಕೆಯ ಸದುಪಯೋಗ ಇದಾಗಲಿ. ಎಲ್ಲಿ ಅವರಿಗೆ ಮಾರ್ಕೆಟಿಂಗ್ ಒದಗಿಸ್ಲಿಕ್ಕೆ ಯಾವಾಗ ಅನುಕೂಲ ಆಗ್ತದೆ ಅಂದಾಕರೆ ಮಾತ್ರ ಆ ಬೆಳೆಗೆ ಯೋಗ್ಯವಾದಂತಹ ಬೆಲೆ ಸಿಗ್ತದೆ. ಸೊ ಅಂತ ಚಿಂತನೆಗಳು ನಡೆಯಲಿ ಈ ವೇದಿಕೆ ಮುಖಾಂತರ ಅಂತ ನಾನು ಹೇಳಿ, ನಿಂಬೆ ಅಭಿವೃದ್ಧಿ ಮಂಡಳಿಯ ಉತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ವೇದಿಕೆ ಮುಖಾಂತರ ಸಮಗ್ರ ಈ ಜಿಲ್ಲೆಯ ನಿಂಬೆ ಬೆಳೆಗಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಸಮಸ್ಯೆಗಳ ಪರಿಹಾರ ಆಗ್ತಕ್ಕಂಥ ವೇದಿಕೆ ಇದು ರೂಪುಗೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೀನಿ. ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಂತೋಷ್ ಸಪ್ಪಂಡಿ ಅವರು ಸ್ವಾಗತ ಕೋರಿದರೆ, ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಸಿದ್ದರಾಮಯ್ಯ ಬರ್ಗಿಮಠ ಅವರು ವಂದನಾರ್ಪಣೆ ನೆರವೇರಿಸಿದರು. ಕಾರ್ಯಕ್ರಮದ ನಂತರ ಲಿಂಬೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ತರಬೇತಿ ಕಾರ್ಯಾಗಾರಗಳು ಜರುಗಿದವು. ಈ ತರಬೇತಿ ಕಾರ್ಯಾಗಾರವು ಮರುದಿನ ಅಂದರೆ ದಿನಾಂಕ 24/4/2022 ಕೂಡ ಜರುಗಿತು. ಈ ಎರಡು ದಿನಗಳ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭವು ದಿನಾಂಕ 24/4/2022 ಸಾಯಂಕಾಲ 4 ಗಂಟೆಗೆ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ಜರುಗಿತು. ಇದರಲ್ಲಿ ಮಾನ್ಯ ಅರಣ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಸಚಿವರೂ ಆದ ಉಮೇಶ್ ವಿ ಕತ್ತಿ ಹಾಗೂ ಬುರುಣಾಪುರದ ಮಾತೇಶ್ವರಿ ಅಮ್ಮನವರು, ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಕೆಎಂ ಇಂದಿರೇಶ್, ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ವಿಭಾಗದ ಹಿರಿಯ ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕರಾದ ಶ್ರೀಮತಿ ಹರಿತಾ ಎಸ್ ಅವರು, ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದ ಸಹ ವಿಸ್ತರಣಾ ನಿರ್ದೇಶಕರಾದ ಡಾ ಆರ್ ಬಿ ಬೆಳ್ಳಿ, ಸಾಮಾಜಿಕ ಕಾರ್ಯಕರ್ತರಾದ ಅರವಿಂದ ರಾವ್ ದೇಶಪಾಂಡೆ ಅವರು ಉಪಸ್ಥಿತರಿದ್ದರು. ಈ ಎರಡು ದಿನಗಳ ತರಬೇತಿ ಕಾರ್ಯಾಗಾರದಲ್ಲಿ ರಾಜ್ಯದ ನಾನಾ ಕಡೆಗಳಿಂದ ಬಂದ ರೈತರು ಮಾಹಿತಿ ಹೊತ್ತು ತಮ್ಮ ಗ್ರಾಮಗಳೆಡೆಗೆ ಹೆಜ್ಜೆ ಹಾಕಿದರು. ಒಟ್ಟಾರೆ ಈ ಕಾರ್ಯಕ್ರಮ ರೈತರಲ್ಲಿ ಮಾರುಕಟ್ಟೆ ಹಾಗೂ ಲಿಂಬೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲಿ ಜಾಗೃತಿ ಮೂಡಿಸಲು ಯಶಸ್ವಿಯಾಯಿತು. ಇದುವರೆಗೆ ದಿನಾಂಕ 23/4/2022 ಹಾಗೂ ದಿನಾಂಕ 24/4/2022 ವಿಜಯಪುರದ ಕಂದಗಲ್ ಶ್ರೀ ಹನುಮಂತರಾಯ ರಂಗಮಂದಿರದಲ್ಲಿ ನಡೆದ ಲಿಂಬೆ ಉತ್ಸವ ಹಾಗೂ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿಯನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ

ನಿತ್ಯಮ್ಮ ಬಾದೇವಿ ಬಾನನ್ನ ಬೆನ್ನ ನಗರ ಗಿರಿ ಧೋಳು ನಗತ ನಿತ್ಯಮ್ಮ ಬಾದೇವಿ ಬಾನನ್ನ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಕೋಟಾದ ಗೌರವ ಮಾದರ್